ಒಂದು ಕಾರ್ಯಕ್ರಮವು ಲಾಭವಾಗಿ ನಷ್ಟವಾಗಿ ಅಥವಾ ಲಾಭ ಅಲಾಭ ಸ್ಥಿತಿಯಾಗಿ ಪರಿಣಮಿಸುವುದೇ ಎಂಬುದನ್ನು ಸಮಂಜಸವಾದ ನಿಖರತೆಯೊಂದಿಗೆ ಮುನ್ನುಡಿಯಲು ಒಬ್ಬ ಕಾರ್ಯಕ್ರಮ ವ್ಯವಸ್ಥಾಪಕನೇ ಬಜೆಟ್ ಒಂದು ಮೂಲಭೂತ ಸಾಧನೆಯಾಗಿದೆ. ಇದೇ ರೀತಿ ಇದನ್ನು ವಿಸ್ತರಿಸಿದರೆ ದೇಶದ ಆರ್ಥಿಕ ಸ್ಥಿತಿ ಮುಂದಿನ 12 ತಿಂಗಳಲ್ಲಿ ಯಾವ ರೀತಿ ಆಗಬೇಕು ಎಂಬುದನ್ನು ನಮ್ಮ ಬಜೆಟ್ ಪ್ರಸ್ತುತಪಡಿಸುತ್ತದೆ. ಸಂವಿಧಾನದ 116ನೇ ವಿಧಿಯ ಪ್ರಕಾರ ವಿತ್ತ ಮಂತ್ರಿಗಳು ಪ್ರತಿ ವರ್ಷ ಕೂಡ ಬಜೆಟ್ ಅನ್ನು ಲೋಕಸಭೆಯಲ್ಲಿ ಮಂಡಿಸುತ್ತಾರೆ. ಸ್ವತಂತ್ರ ಭಾರತದ ಮೊದಲನೆಯ ಬಜೆಟ್ ಅನ್ನು 26/11/1947 ಶ್ರೀ ಷಣ್ಮುಗಂ ಚೆಟ್ಟಿಯಾರ್ ಅವರು ಮಂಡಿಸಿದರು. ಹಾಗೆ ಬ್ರಿಟಿಷ್ ಭಾರತದ ಮೊದಲ ಬಜೆಟ್ ಅನ್ನು 1869 ಫೆಬ್ರವರಿಯಲ್ಲಿ ಜಾನ್ ವಿಲ್ಸನ್ ಎಂಬುವರು ಮಂಡಿಸಿದರು. ಭಾರತದಂತ ಬೃಹತ್ ದೇಶದಲ್ಲಿ ಬಜೆಟ್ ಅನ್ನು ತಯಾರಿಸುವುದು ಒಂದು ಸವಾಲಿನ ಕೆಲಸ. ಈ ಪ್ರಕ್ರಿಯೆ ಸುಮಾರು 6 ತಿಂಗಳುಗಳ ಮೊದಲೇ ಆರಂಭವಾಗುತ್ತದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಪ್ರಕ್ರಿಯೆ ಆರಂಭವಾದರೆ ಫೆಬ್ರವರಿ 1 ಲೋಕಸಭೆಯಲ್ಲಿ ಈ ಬಜೆಟ್ ಅನ್ನು ಮಂಡಿಸುವುದರೊಂದಿಗೆ ಇದರ ಬಜೆಟ್ ಮಂಡನೆಯ ಕಾರ್ಯ ಪೂರ್ಣಗೊಳ್ಳುತ್ತದೆ. ಬಜೆಟ್ನಲ್ಲಿ ಪ್ರತಿಯೊಬ್ಬರಿಗೂ ನಿರೀಕ್ಷೆಗಳಿರುತ್ತವೆ. ಈ ವರ್ಷದ ಬಜೆಟ್ನಲ್ಲಿ ಒಂದು ವಿಶೇಷ ಇದೆ. 2019-2024 ಮೋದಿಯವರ ಈ ಅವಧಿಯ ಈ ಬಜೆಟ್ ಪೂರ್ಣ ಬಜೆಟ್ ಇದು. ಯಾಕಂದ್ರೆ 2024 ಫೆಬ್ರವರಿಯಂದು ಮಹಾಚುನಾವಣೆಗಳು ಹತ್ತಿರ ಬರುತ್ತಿವೆ. ಹಾಗಾಗಿ ಅಂದು ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸುವುದು ಕಷ್ಟ ಸಾಧ್ಯ. ಜನರ ನಿರೀಕ್ಷೆ ಇನ್ನೂ ಹೆಚ್ಚು. ಏಕೆಂದ್ರೆ ನಿನ್ನೆ ಪ್ರಧಾನಮಂತ್ರಿಯವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ನಮ್ಮ ಈ ವರ್ಷದ ಬಜೆಟ್ ಅನ್ನು ಭಾರತೀಯರು ಮಾತ್ರವಲ್ಲ ಜಗತ್ತಿನ ಎಲ್ಲ ದೇಶದ ಪ್ರಜೆಗಳು ಕೂಡ ಎದುರು ನೋಡುತ್ತಿದ್ದಾರೆ ಎಂದು ಒಂದು ಹೇಳಿದರು. ಇದೇ ಕಾರಣಗಳು ಇಲ್ಲದಿಲ್ಲ. ಇತ್ತೀಚೆಗೆ ಜಗತ್ತಿನ ಇತರ ಎಲ್ಲ ದೇಶಗಳ ಆರ್ಥಿಕ ಸ್ಥಿತಿ ಮಂದಗತಿಯಲ್ಲಿದೆ. ಹಾಗಿರುವಾಗ ಇಂಥ ಸಮಯದಲ್ಲಿ ಜಾಗತಿಕ ಸಂಸ್ಥೆಗಳಾದ IMF ಮತ್ತು ವರ್ಲ್ಡ್ ಬ್ಯಾಂಕ್ನ ಮುಖ್ಯಸ್ಥರು ಭಾರತವು ಆರ್ಥಿಕ ಸ್ಥಿತಿಯಲ್ಲಿ ಒಂದು ಮಿನುಗುವ ತಾರೆ ಎಂದು ಘೋಷಣೆ ಮಾಡಿದರು. ಹಾಗಾಗಿ ಜಗತ್ತಿನ ಎಲ್ಲ ದೇಶದ ಪ್ರಜೆಗಳು ಭಾರತ ಏನು ಮಾಡುತ್ತಿದೆ ಎಂದು ನೋಡುತ್ತಿರುತ್ತಾರೆ. ಹಾಗೆಯೇ ಮಧ್ಯಮ ವರ್ಗದ ಜನತೆ ಕೂಡ ಈ ಬಜೆಟ್ ಮೇಲೆ ಬಹಳಷ್ಟು ಆಸೆಗಳನ್ನು ಇಟ್ಟುಕೊಂಡಿದ್ರು. ಇದಕ್ಕೆ ಕಾರಣ ನಿರ್ಮಲಾ ಸೀತಾರಾಮನ್ರವರು ಇತ್ತೀಚೆಗೆ ತಾನು ಮಧ್ಯಮ ವರ್ಗದಿಂದ ಬಂದವಳು ಎಂದು ಹೇಳಿಕೊಂಡಿದ್ರು. ಹಾಗಿದ್ರೆ ಹಿಂದೆ ಈ ಮಂಡನೆ ಮಾಡಿದ ಈ ಬಜೆಟ್ ನಿರೀಕ್ಷೆಗೆ ಅನುಗುಣವಾಗಿ ಬಂದಿದೆ. ಹೌದು, ಖಂಡಿತ ನನ್ನ ದೃಷ್ಟಿಯಲ್ಲಿ ಇದು ನಿರೀಕ್ಷೆಗೆ ಅನುಗುಣವಾಗಿಯೇ ಇದೆ. ಬಜೆಟ್ ಭಾಷಣವನ್ನು ಆರಂಭ ಮಾಡುತ್ತಾ ಶ್ರೀಮತಿ ಸೀತಾರಾಮನ್ ಅವರು ಇದು ಅಮೃತ ಕಾಲದ ಪ್ರಥಮ ಬಜೆಟ್, ಈ ಬಜೆಟ್ 7 ನಿಂತಿದೆ, 7 ಆದ್ಯತೆಗಳು, 7 ಋಷಿಗಳು. ಅವರು ಹೇಳಿದ 7 ಋಷಿಗಳು ಎಲ್ಲರಿಗೂ ಸಮಾನ ಸವಲತ್ತು, ಸಾಮರ್ಥ್ಯದ ಸದ್ಬಳಕೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿ, ಯುವಶಕ್ತಿಗಳ ಸಬಲೀಕರಣ, ಪರಿಸರ ಸ್ನೇಹಿ ಅಭಿವೃದ್ಧಿ ಮತ್ತು ಆರ್ಥಿಕ ಸುಧಾರಣೆ. ಒಟ್ಟಿಗೆ ಜಗತ್ತಿನ ಇಂದಿನ ಪರಿಸ್ಥಿತಿಯನ್ನು ಗಮನಿಸಿದರೆ ನಮ್ಮ ಈ ಬಜೆಟ್ ಒಂದು ಸಮತೋಲಿತವಾದ ಬಜೆಟ್. ಮೊದಲಿಗೆ ರೈತರಿಗೆ ಈ ಬಜೆಟ್ ಅಲ್ಲಿ ಏನಿದೆ ಎಂದು ನೋಡೋಣ. ಕೃಷಿ ಆಧಾರಿತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ಟಾರ್ಟ್ಅಪ್ಗೆ ಪ್ರೋತ್ಸಾಹ ನೀಡಲು ಒಂದು ನಿಧಿ ಸ್ಥಾಪಿಸಲಿದೆ. ಈ ಹೆಚ್ಚಿನ ಸ್ಟಾರ್ಟ್ಅಪ್ಗಳು ಗ್ರಾಮೀಣ ಭಾರತದಲ್ಲಿ ಬರಲಿದ್ದರಿಂದ ಅಲ್ಲಿನ ಯುವಕರಿಗೆ ಉತ್ತಮ ಉದ್ಯೋಗ ಅವಕಾಶಗಳು ಸಿಗಲಿದ್ದವೆ. ಕೃಷಿ ಕ್ಷೇತ್ರಕ್ಕೆ ಸಾಲದ ಮೊತ್ತವನ್ನು ಹೆಚ್ಚಿಸಿ 20,00,000 ಕೋಟಿ ರೂಪಾಯಿಗಳನ್ನು ಇದರಲ್ಲಿ ನಿಗದಿಪಡಿಸಲಾಗಿದೆ. ಹಾಗೆ ಕೃಷಿ ಕ್ಷೇತ್ರದ ಬೆನ್ನೆಲುಬಾದ ಪ್ರಾಥಮಿಕ ಸಹಕಾರಿ ಸಂಘಗಳು, ಇದರಲ್ಲಿ 63,000 ಪ್ರಾಥಮಿಕ ಸಹಕಾರಿ ಸಂಘಗಳನ್ನು ಕಂಪ್ಯೂಟರಣಕರಣಗೊಳಿಸಲಾಗುವುದು. ಇದಕ್ಕಾಗಿ 2,516 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಲಾಗಿದೆ. ತೋಟಗಾರಿಕೆ ಅಭಿವೃದ್ಧಿ ಕೂಡ 2,200 ಕೋಟಿಯನ್ನು ತೆಗೆದಿರಿಸಲಾಗಿದೆ. ಕರ್ನಾಟಕದ ಬಗ್ಗೆ ಒಂದು ಒಳ್ಳೆಯ ಸುದ್ದಿ ಅಂದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅನೇಕ ಜಿಲ್ಲೆಗಳ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಭದ್ರಾ ಮೇಲ್ದಂಡ ಯೋಜನೆಗೆ 5,300 ಕೋಟಿಯಷ್ಟು ಅನುದಾನವನ್ನು ಈ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. 1 ಕೋಟಿ ರೈತರನ್ನು ಸಾವಯವ ಕೃಷಿ ಅಥವಾ ನ್ಯಾಚುರಲ್ ಫಾರ್ಮಿಂಗ್ಗೆ ಬರುವಂತೆ ಅವರಿಗೆ ಪ್ರೋತ್ಸಾಹ ನೀಡಲಾಗುವುದು. ಇದರಲ್ಲಿ 10,000 ಬಯೋ ರಿಸರ್ಚ್ ಲ್ಯಾಬ್ಗಳು, ಸೆಂಟರ್ಗಳನ್ನು ಕೂಡ ಸ್ಥಾಪಿಸಲಾಗುವುದು. ಈ ವರ್ಷ ಸಿರಿಧಾನ್ಯದ ವರ್ಷ, ಹಾಗಾಗಿ ಗ್ಲೋಬಲ್ ಸೆಂಟರ್ ಆಫ್ ಸಿರಿಧಾನ್ಯ ಅಂದರೆ ಮಿಲೆಟ್ಸ್ ಅಂತ ಭಾರತವನ್ನು ಮೋದಿಯವರು ಇಲ್ಲಿ ಹೇಳಿಕೊಂಡಿದ್ರು. ಹಾಗೆ ಗ್ಲೋಬಲ್ ಸೆಂಟರ್ ಆಗುವ ಪ್ರಯತ್ನದಲ್ಲಿ ಸಿರಿಧಾನ್ಯ ಕೃಷಿಗೆ ಬಹುದೊಡ್ಡ ಬೆಂಬಲ ಈ ಬಜೆಟ್ನಿಂದ ಸಿಕ್ಕಿದೆ. ರಾಷ್ಟ್ರೀಯ ಸಹಕಾರ ಸಂಘಗಳ ದತ್ತಾಂಶವನ್ನು ಕೂಡ ಸಂಗ್ರಹಿಸಲು ಒಂದು ಕ್ರಮ ಕೈಗೊಳ್ಳಲಾಗುವುದು ಎಂದು ವಿತ್ತ ಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆಹಾರ ಧಾನ್ಯಗಳ ದಾಸ್ತಾನಿಗಾಗಿ ವಿಕೇಂದ್ರಿತ ವ್ಯವಸ್ಥೆ ಅಂದ್ರೆ ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳಲ್ಲಿ ಆಗಲಿದೆ. ಒಟ್ಟಿನಲ್ಲಿ ಹೇಳುದಿದ್ರೆ ಕೃಷಿ ಕ್ಷೇತ್ರಕ್ಕೆ ಡಿಜಿಟಲ್ ಸಾರ್ವಜನಿಕ ಸೌಕರ್ಯ, ತೋಟಗಾರಿಕೆಯ ಅಭಿವೃದ್ಧಿ ಅಂದ್ರೆ ಹೆಚ್ಚು ಇಳುವರಿ ಬರುವ ಗಿಡಗಳ ಅಭಿವೃದ್ಧಿಯನ್ನು ಮಾಡುವಂಥದ್ದು, ಜಾಗತಿಕ ಸಿರಿಧಾನ್ಯಗಳ ಕೇಂದ್ರ, ಕೃಷಿ ಅಭಿವೃದ್ಧಿ ಸ್ಟಾರ್ಟ್ಅಪ್ ಫಂಡ್, ಅದು 20 ಲಕ್ಷ ಕೋಟಿ ಕೃಷಿ ಸಾಲಗಳು ಹಾಗೂ ವಿಕೇಂದ್ರಿತ ದಾಸ್ತಾನು ಮಳಿಗೆಗಳ ಸ್ಥಾಪನೆ. ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 157 ನರ್ಸಿಂಗ್ ಕಾಲೇಜುಗಳ ಸ್ಥಾಪನೆ ಆಗಲಿದೆ, ಔಷಧ ವಿಜ್ಞಾನದಲ್ಲಿ ಸಂಶೋಧನಾ ಕೇಂದ್ರ ಆಗಲಿದೆ, ICMR ಲ್ಯಾಬ್ಗಳು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪನೆ ಆಗಲಿದೆ, ಜಿಲ್ಲಾ ಮಟ್ಟದಲ್ಲಿ ಟೀಚರ್ಸ್ ಟ್ರೈನಿಂಗ್ ಆಗಲಿದೆ, ರಾಷ್ಟ್ರೀಯ ಡಿಜಿಟಲ್ ಲೈಬ್ರರಿಯ ಸ್ಥಾಪನೆ ಕೂಡ ಆಗಿ ಓದಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಇನ್ನು ಸ್ವಲ್ಪ ನಾವು ಮಧ್ಯಮ ವರ್ಗಕ್ಕೆ ಈ ಬಜೆಟ್ ಏನು ಹೇಳುತ್ತೆ ನೋಡೋಣ. ಒಂದು ಹೊಸ ಯೋಜನೆ ಮಹಿಳೆಯರಿಗಾಗಿ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ, ಅಂದ್ರೆ ಇದೊಂದು ಸಣ್ಣ ಉಳಿತಾಯದ ಯೋಜನೆ, ಸುಮಾರು 2 ಲಕ್ಷದವರೆಗೆ ಇದರಲ್ಲಿ ಹಣವನ್ನು ತುಂಬಿಸಬಹುದು. ಹಾಗೆ ಹಿರಿಯ ನಾಗರಿಕರಿಗೆ ಈ ಹಿಂದೆ ಸೀನಿಯರ್ ಡೆಪಾಸಿಟ್ ಸ್ಕೀಮ್ ಅಂತ ಇತ್ತು, ಅದಕ್ಕೆ ಗರಿಷ್ಠ ಮಿತಿ 15 ಲಕ್ಷ ಇತ್ತು. ಈ ಗರಿಷ್ಠ ಮಿತಿಯನ್ನು ಈಗ 30 ಲಕ್ಷದವರೆಗೆ ಕೊಂಡೋಗಿದ್ದಾರೆ. ಆದ್ರಿಂದ ಹಿರಿಯ ನಾಗರಿಕ ಈಗ ಅತ್ಯುತ್ತಮ ಒಂದು ಸ್ಕೀಮ್ ಆಗಿದೆ. ಹಾಗೆ ವೈಯಕ್ತಿಕ ತೆರಿಗೆ ಆದಾಯ ತೆರಿಗೆಯಲ್ಲಿ ಈಗ 2 ಪದ್ಧತಿಗಳಿವೆ, ಒಂದು ಓಲ್ಡ್ ಸಿಸ್ಟಮ್ ಅಂದ್ರೆ ಹಳೆಯ ಪದ್ಧತಿ, ಮತ್ತೊಂದು ನ್ಯೂ ಸಿಸ್ಟಮ್ ಹೊಸ ಪದ್ಧತಿ ಅಂತ ಇದೆ. ಇತ್ತೀಚಿನ ಜನರ ನಿರೀಕ್ಷೆ ಏನಂದ್ರೆ ಈ ಹೊಸ ಪದ್ಧತಿಯು ಸರ್ಕಾರದ ನಿರೀಕ್ಷೆಗೆ ಅನುಗುಣವಾಗಿ ಹೆಚ್ಚಿನ ಜನ ಇದನ್ನು ಆಯ್ಕೆ ಮಾಡಿಲ್ಲ, ಹಾಗಾಗಿ ಹೊಸ ಪದ್ಧತಿಗೆ ಏನಾದರೂ ಒಂದು ವಿಶೇಷ ಅನುಕೂಲಗಳನ್ನು ಸರ್ಕಾರ ಕಲ್ಪಿಸಬಹುದು ಎಂದು ಊಹೆ ಇತ್ತು. ಅದೇ ರೀತಿ ವಿತ್ತ ಮಂತ್ರಿಯವರು ಹೊಸ ಪದ್ಧತಿಗೆ ವಾರ್ಷಿಕ ಆದಾಯ 7 ಲಕ್ಷದವರೆಗೆ ತಾವು ಏನೂ ತೆರಿಗೆ ಕೊಡಬೇಕಾಗುವುದಿಲ್ಲ, ಇದೊಂದು ಮಧ್ಯಮ ವರ್ಗ ಜನಕ್ಕೆ ಒಳ್ಳೆಯ ಸೂಚನೆ ತೋರ್ತಾ ಇದೆ. ಇಲ್ಲಿ ಅಂದ್ರೆ 9 ಲಕ್ಷ ನಿಮ್ಗೆ ಆದಾಯ ಇದ್ರೆ ನೀವು ತೆರಿಗೆ ಕಟ್ಟಬೇಕಾದ್ದು 45,000, 9 ಲಕ್ಷಕ್ಕೆ 45,000 ಅಂದ್ರೆ 5%, ಈ ಮೊದಲಿನಗಿಂತ 25% ಕಡಿಮೆ. ಹಾಗೆ 15 ಲಕ್ಷ ನಿಮ್ಗೆ ಆದಾಯ ಇದ್ರೆ ನೀವು ಕಟ್ಟಬೇಕಾದ ತೆರಿಗೆ 1.5 ಲಕ್ಷ ರೂಪಾಯಿಗಳು ಅಂದ್ರೆ 10%, ಅಂದ್ರೆ ಮೊದಲಿನಕ್ಕಿಂತ 20% ಕಡಿಮೆ ಇದೆ. ಹೊಸ ತೆರಿಗೆ ನಿಯಮದ ಪ್ರಕಾರ 3 ಲಕ್ಷದವರೆಗೆ ನಿಮ್ಗೆ ಯಾವುದೇ ತೆರಿಗೆ ಇಲ್ಲ, 3-6 ಲಕ್ಷದವರೆಗೆ 5%, ಅಂದ್ರೆ ಮೊದಲು ಇದು 10% ಇತ್ತು, 6-9 ಲಕ್ಷದವರೆಗೆ 10% ಅಂದ್ರೆ 10%, ಇದು ಮೊದಲು 20% ಇತ್ತು, ಹಾಗೆ 9-12 ಲಕ್ಷದವರೆಗೆ ಇದು 15%, ಹಾಗೆ 15 ಲಕ್ಷದ ಮೇಲೆ ಇದ್ರೆ ಮೊದಲನೇ ಹಾಗೆ 30% ನೀವು ಕೊಡಬೇಕಾಗುತ್ತೆ. ಹಾಗೆ ಮಧ್ಯಮ ವರ್ಗ ಇನ್ನೊಂದು ಏನಂದ್ರೆ, ಉದ್ಯೋಗಿಗಳು ತಮ್ಮ ರಜೆಯನ್ನು ನಗದೀಕರಣಗೊಳಿಸುವಾಗ ಅವರಿಗೆ ಒಂದು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ, ಅದು ಈಗ ಅದು 25 ಲಕ್ಷದವರೆಗೆ ಅದರ ಮಿತಿಯನ್ನು ಹೆಚ್ಚಿಸಿಕೊಳಿಸಲಾಗಿದೆ. ಇನ್ನೊಂದು ಮುಖ್ಯವಾದ್ದು, ಮೂಲಭೂತ ಸೌಕರ್ಯಕ್ಕೆ ಈ ವರ್ಷ 10 ಲಕ್ಷ ಕೋಟಿಯನ್ನು ತೆಗೆದಿರಿಸಲಾಗಿದೆ, ಅಂದ್ರೆ ಇದು ಹಳೆಯ ಪದ್ಧತಿಗಿಂತ 33.4% ಹೆಚ್ಚು. ಹಾಗೆ ರೈಲ್ವೆಗೆ 2.4 ಲಕ್ಷ ಕ್ರೋರ್ ಅನ್ನು ತೆಗೆದಿರಿಸಲಾಗಿದೆ, ಇದು 9 ಪಟ್ಟು ಹೆಚ್ಚು, ಅಂದ್ರೆ 2013-14 9 ಪಟ್ಟು ಹೆಚ್ಚು ಆಗಿದೆ. ಹಾಗೆ ಒಟ್ಟಿನಲ್ಲಿ ಈ ಬಜೆಟ್ ಸರ್ವವ್ಯಾಪಿ, ಸರ್ವಸ್ಪರ್ಶಿ ಹಾಗೂ ಕರ್ನಾಟಕದ ಪಾಲಿಗೆ ವಿಶೇಷವಾಗಿ ಭದ್ರಾ ಮೇಲ್ದಂಡ ಯೋಜನೆಗೆ ಬಹುದೊಡ್ಡ ಕೊಡುಗೆ. ಹಾಗಾಗಿ ಬಹುಶಃ ಇದನ್ನು ಸಮಸ್ತ ನಾಗರಿಕರು ಒಪ್ತಾರಂತ ನಾನು ತಿಳ್ಕೊಳ್ಳುತ್ತೇನೆ. ಮೈಸೂರಿನ ಕೆ ರಘುಶೆಟ್ಟಿಯವರಿಂದ ಕೇಂದ್ರ ಮುಂಗಡ ಪತ್ರ ಕುರಿತ ಅವಲೋಕನ ಕೇಳಿದಿರಿ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ಕೊಡಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಂದ್ರ ಮುಂಗಡ ಪತ್ರ ಹಾಗೂ ಕೃಷಿ ಕ್ಷೇತ್ರ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆಸಿ ಬಸವರಾಜು. ರೈತ ಬಾಂಧವರೇ, ತಮಗೆಲ್ಲ ತಿಳಿದೇ ಇದೆ, ನಿನ್ನೆ ತಾನೇ ನಮ್ಮ ಕೇಂದ್ರ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಕೇಂದ್ರ ಮುಂಗಡ ಪತ್ರವನ್ನು ಸಂಸತ್ತಿನಲ್ಲಿ ಮಂಡಿಸಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ರಾಷ್ಟ್ರದ ಮುಂಗಡ ಪತ್ರಗಳು ಮಂಡನೆ ಆದಾಗ ನಮ್ಮ ದೇಶದಲ್ಲಿ ಕೃಷಿಯ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಿದಷ್ಟು ಮತ್ತು ಪ್ರಾಮುಖ್ಯತೆಯನ್ನು ಕೊಟ್ಟಷ್ಟು ಬೇರೆ ಯಾವ ರಾಷ್ಟ್ರಗಳು ಕೂಡ ಕೊಡೋದಿಲ್ಲ ಅನ್ನೋದು ನಮಗೆಲ್ಲ ತಿಳಿದೇ ಇದೆ. ಈ ವಿಚಾರವಾಗಿ ಕೃಷಿ ಹಾಗೂ ಕೇಂದ್ರ ಮುಂಗಡ ಪತ್ರದ ವಿಚಾರವನ್ನು ನಮಗೆಲ್ಲ ತಿಳಿಸ್ಕೊಡ್ಲಿಕ್ಕಾಗಿ ಇಂದು ನಮ್ಮೊಂದಿಗಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆ ಸಿ ಬಸವರಾಜು ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವಾಗ ಮುಂಗಡ ಪತ್ರ ಅಂದ ತಕ್ಷಣ ನಮ್ಮ ಎಲ್ಲ ಕೃಷಿಕರಲ್ಲೂ ಕೂಡ ಒಂದು ರೀತಿಯಾದ ಆಶಾಭಾವನೆ, ಏನೋ ನಮಗೆ ಈ ಸಾರಿ ವಿಶೇಷವಾಗಿ ಬರಬಹುದು ಅಂತಕ್ಕಂಥದ್ದು ನಿರೀಕ್ಷೆ ಇದ್ದೇ ಇರುತ್ತೆ. ಈ ಬಾರಿಯ ಮುಂಗಡ ಪತ್ರದಲ್ಲಿ ನಮ್ಮ ರೈತ ಬಾಂಧವರಿಗಾಗಿ ಯಾವೆಲ್ಲ ವಿಶೇಷ ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ, ಹಾಗೆ ಯಾವ ವಿಶೇಷ ಯೋಜನೆಗಳು ಈ ಬಾರಿಯಿಂದ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸಿ ಸರ್. ನೀವೇ ಪ್ರಸ್ತಾವನೆಯಲ್ಲಿ ಹೇಳಿದ್ರಿ, ಹಾಗೆ ಈ ದೇಶದ ಪ್ರತಿ ಆಯವ್ಯಯ ಪಟ್ಟಿಯಲ್ಲೂ ಕೃಷಿಗೆ ಅನಿವಾರ್ಯವಾಗಿ ನಾವು ಪ್ರಾಮುಖ್ಯತೆಯನ್ನು ಕೊಡಲೇಬೇಕಿದೆ. ಅದರಲ್ಲೂ 2020-21 ಅವಧಿಯಲ್ಲಿ ಈ ದೇಶ ಬಹಳ ಸಂಕಷ್ಟ ಸ್ಥಿತಿ ಕರೋನಾ ಕಾರಣಕ್ಕೆ ಅನುಭವಿಸ್ತು. ಇಡೀ 2 ವರ್ಷದ ಕರೋನಾ ಅವಧಿಯಲ್ಲಿ ಎಲ್ಲ ಆರ್ಥಿಕ ಕ್ಷೇತ್ರದ ವಲಯಗಳು ನಿಂತುಬಿಟ್ಟಿದ್ವು. ಹೌದು, ಚಾಲನೆ ಇರಲಿಲ್ಲ ಅವಕ್ಕೆ. ಹೌದು, ಈ ಲಾಕ್ಡೌನ್ ಕಾರಣಕ್ಕೆ ಎಷ್ಟೋ ಸಂಸ್ಥೆಗಳು ಮುಚ್ಚು ಹೋದವು. ಆ ಥರದ ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಕೃಷಿ ನಿರಾತಂಕವಾಗಿ ನಡೀತು. 2 ವರ್ಷದ ಅವಧಿಯಲ್ಲಿ ಈ ದೇಶವನ್ನು ನಡೆಸಿದ್ದೇ ಕೃಷಿ. ಉತ್ತಮವಾಗಿ ಕೃಷಿ ಬೆಳವಣಿಗೆ ಆಗಿದೆ, ಅದರ ಮೂಲಕ ಈ ದೇಶದ ಬೇಡಿಕೆಯನ್ನು ಕಾಪಾಡ್ಕೊಬಂದಿದೆ. ಹಾಗಾಗಿ ಆರ್ಥಿಕವಾಗಿ ದೊಡ್ಡ ಚಲನೆಯನ್ನು ಕೃಷಿ ಕ್ಷೇತ್ರ ಕೊಟ್ಟಿದೆ. ಹಾಗಾಗಿ ಪ್ರತಿ ಆಯವ್ಯಯ ಪಟ್ಟಿಯಲ್ಲೂ ಜನರ ನಿರೀಕ್ಷೆ ಕೃಷಿಯಲ್ಲಿ ಬಹಳ ಜಾಸ್ತಿ ಇರ್ತದೆ. ಆದರೆ ನಿಮಗೆ ಗೊತ್ತಿದೆ, 1995 ಜನವರಿ 1 ಗ್ಯಾಟ್ ಅಗ್ರಿಮೆಂಟನ್ನು ಸಹಿ ಹಾಕಿದ ಮೇಲೆ ಬಂದಂಥ ವಿಶ್ವ ವಾಣಿಜ್ಯ ಸಂಸ್ಥೆ, ಅದರ ನೇತೃತ್ವದಲ್ಲಿ ಇವತ್ತು ವಿಶ್ವದ ಅಭಿವೃದ್ಧಿ ನಡೀತಾ ಇರೋದ್ರಿಂದ ಎಲ್ಲ ಕ್ಷೇತ್ರಗಳು ಕೂಡ ಹೆಚ್ಚು ಸಾರ್ವಜನಿಕ ಒತ್ತನ್ನು ಸಪೋರ್ಟನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದು ಗ್ಯಾಟ್ ಅಗ್ರಿಮೆಂಟಲ್ಲಿ ಇದ್ದಂಥ ಒಂದು ಒತ್ತಾಯ. ಯಾವುದೂ ಕೂಡ ಸರ್ಕಾರಗಳು ಈ ಕೃಷಿ ಕ್ಷೇತ್ರಕ್ಕಾಗಲಿ, ಕೈಗಾರಿಕಾ ಕ್ಷೇತ್ರಕ್ಕಾಗಲಿ, ಉತ್ಪಾದನಾ ಕ್ಷೇತ್ರಕ್ಕಾಗಲಿ ಹೆಚ್ಚು ಒತ್ತಡ ಕೊಡಬಾರ್ದು. ಹಾಗೆ ನಾವು ಅದರ ಭಾಗಿದಾರರಾಗಿರೋದ್ರಿಂದ 1991 ಆ ಮಟ್ಟದ ಒತ್ತನ್ನು ಕೊಡುವಂಥದ್ದು ನಿಂತು ಹೋಗಿದೆ. ಆದರೂ ಇರುವ ಒತ್ತಡದ ನಡುವೆ ಯಾವ ಸರ್ಕಾರವೂ ಕೃಷಿಯನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ದೇಶದಲ್ಲಿ ಇನ್ನೂ 67% ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ, ಮತ್ತು ಈ ದೇಶದ ಹೆಚ್ಚು ಉದ್ಯೋಗಗಳು ಇನ್ನೂ ಕೃಷಿ ವಲಯದಲ್ಲೇ ಇವೆ. ಹಾಗಾಗಿ ಅನಿವಾರ್ಯವಾಗಿ ಕೃಷಿ ಕ್ಷೇತ್ರದ ಬಗ್ಗೆ ಸರ್ಕಾರಗಳು ಗಮನವನ್ನು ಹರಿಸಲೇಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಿನ್ನೆ ಪಾರ್ಲಿಮೆಂಟ್ನಲ್ಲಿ, ಸಂಸತ್ನಲ್ಲಿ ಏನು ಈ ದೇಶದ ಅರ್ಥಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಆಯವ್ಯಯ ಪಟ್ಟಿಯನ್ನು ಮುಂದಿನ ವರ್ಷದಕ್ಕೆ ಇಟ್ರ, ಇದು ಬರೀ ಮುಂದಿನ ವರ್ಷದ ಮಾತ್ರ ಅಲ್ಲ, ಇದು ಅಮೃತ ಕಾಲದ ಬಜೆಟ್. ಹೌದು, ಈ ದೇಶ 100 ವರ್ಷವನ್ನು ಮುಗಿಸುವ ಹೊತ್ತಿಗೆ ಈ ದೇಶ ಹೇಗಿರಬೇಕು, ಯಾವ್ಯಾವ ಕ್ಷೇತ್ರಗಳು ಯಾವ್ಯಾವ ಥರದಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ನಿರ್ದಿಷ್ಟಪಡಿಸಬೇಕಾದಂಥ ಆಯವ್ಯಯ ಪಟ್ಟಿ ಇದು. ಈ ಅಮೃತ ಕಾಲದ ಮೊದಲನೆಯ ಆಯವ್ಯಯ ಪಟ್ಟಿ. ಆ ಹಿನ್ನೆಲೆಯಲ್ಲಿ ಕೃಷಿ ಕ್ಷೇತ್ರವು ಕೂಡ ಈ ಅಮೃತ ಕಾಲದ ಮೊದಲನೇ ಆಯವ್ಯಯ ಪಟ್ಟಿ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು 2047 ಅಮೃತ ಕಾಲವನ್ನು ಮುಟ್ಟುವ ಹೊತ್ತಿಗೆ ಅಭಿವೃದ್ಧಿ ದಾಪುಗಾಲನ್ನು ಹಾಕಬೇಕಾಗಿದೆ. ಇದು ಈ ದೇಶದ ಅನಿವಾರ್ಯತೆ ಆಗಲೇಬೇಕಾಗಿರುವಂಥದ್ದು, ಅವಶ್ಯಕತೆಯೂ ಕೂಡ. ಯಾಕೆಂದರೆ 100 ವರ್ಷ ಭಾಳ ಲೇಟ್ ಆಯಿತು, ನಾವು ಯಾವಾಗಲೂ ದಾಪುಗಾಲ ಹಾಕಬೇಕಾಗಿತ್ತು, ಆದರೆ ಇವತ್ತು ದಾಪುಗಾಲ ಹಾಕುವಂಥ ನಿರ್ಧಾರ ಆಗಿದೆ. ಆದ್ದರಿಂದ ಮೊನ್ನೆ ಪ್ರಧಾನಮಂತ್ರಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಮೃತ ಕಾಲದಲ್ಲಿ ಈ ದೇಶ ಪ್ರಪಂಚದ ಅತಿದೊಡ್ಡ ಆರ್ಥಿಕ ಶಕ್ತಿಗಳ ನಡುವೆ ನಾವು ಒಬ್ಬರಾಗಿರಬೇಕು, ಮುಂಚೂಣಿಯಲ್ಲಿ ಒಬ್ಬರಾಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ರವರು ತಮ್ಮ ಆಯವ್ಯಯ ಪಟ್ಟಿಯನ್ನು ಮಂಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೃಷಿಯನ್ನು ನೋಡೋದಾದರೆ ಈ ಕ್ಷೇತ್ರವೂ ಕೂಡ ಆ ಸವಾಲನ್ನು ಅನಿವಾರ್ಯವಾಗಿ ಸ್ವೀಕರಿಸಬೇಕಾಗಿದೆ. ಯಾಕೆಂದರೆ ನಾವು ಕೃಷಿ ಕ್ಷೇತ್ರ ಭಾಳ ಹಿಂದುಳಿದೆ ಹಾಗೆ ಹೀಗೆ ಅಂತೇಳಿ ನೆಪ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಸವಾಲನ್ನು ಸ್ವೀಕರಿಸಬೇಕು, ನಾವು ಕೂಡ ದಾಪುಗಾಲಿಡುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಏನು ಕೃಷಿ ಬಜೆಟ್ ಅಂತ ನಾವು ನೋಡೋದಾದರೆ ಪಶುಸಂಗೋಪನೆ, ಹೈನುಗಾರಿಕೆ, ತೋಟಗಾರಿಕೆ, ಮೀನುಗಾರಿಕೆ ಎಲ್ಲವನ್ನು ಸೇರಿಸಿ ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒತ್ತನ್ನು ನಾವು ನೋಡೋದಾದರೆ ಸುಮಾರು 20 ಲಕ್ಷ ಕೋಟಿ ಸಾಲದ ಗುರಿಯನ್ನು ನಿಗದಿ ಮಾಡಿದ್ದಾರೆ. ಪ್ರತಿ ವರ್ಷ ರೈತರಿಗೆ ನೀಡತಕ್ಕಂಥ ಸಾಲ ಅದರಲ್ಲೂ 24ರ ಹಣಕಾಸಿನ ವರ್ಷದಲ್ಲಿ 20 ಲಕ್ಷ ಕೋಟಿಯನ್ನು ನಾವು ಕೊಡಬೇಕು. ಆಗ ಕೃಷಿ ಕ್ಷೇತ್ರ ಅಭಿವೃದ್ಧಿಯಲ್ಲಿ ದಾಪುಗಾಲು ಹಾಕಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಕೃಷಿ ಕ್ಷೇತ್ರದ ಜೊತೆಗೆ ಪಶುಸಂಗೋಪನೆ, ಮೀನುಗಾರಿಕೆ, ತೋಟಗಾರಿಕೆ ಎಲ್ಲ ಕ್ಷೇತ್ರಗಳು ದಾಪುಗಾಲಿಟ್ಟು ಕೃಷಿ ಕ್ಷೇತ್ರವನ್ನು ಮುನ್ನೆಲೆಗೆ ತಗೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಸೂಚಿಸಿದ್ದಾರೆ. ಇದು ನಿಮಗೆ ಗೊತ್ತಿದೆ, ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಸಾಲ ಒದಗಿಸುವಂಥದ್ದು ಬಹಳ ಮುಖ್ಯ. ಯಾಕೆ ಅದರಲ್ಲೂ ಕೃಷಿ ಕ್ಷೇತ್ರಕ್ಕೆ 1956ರಲ್ಲೇ ನಾವು ಒಂದು ಸಮಿತಿಯನ್ನು ನೇಮಕ ಮಾಡಿದ್ವಿ, ಕೃಷಿ ಕ್ಷೇತ್ರ ಆಲ್ ಇಂಡಿಯಾ ಕ್ರೆಡಿಟ್ ಕಮಿಟಿ, ಮತ್ತು ಇನ್ನೊಂದು ವರ್ಷಕ್ಕೆ ಆಲ್ ಇಂಡಿಯಾ ಕ್ರೆಡಿಟ್ ರಿವ್ಯೂ ಕಮಿಟಿಯನ್ನು ಮಾಡಿದ್ವಿ. ಎರಡೂ ಸಮಿತಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ವು, ಕೃಷಿಗೆ ಸಾಲವನ್ನು ಒದಗಿಸ್ಬೇಕು, ಕೃಷಿಗೆ ಸಾಲ ಇಲ್ಲದೆ ಖಾಸಗಿ ಸಾಲಗಾರರಿಗೋಗಿ ಕೃಷಿ ಕ್ಷೇತ್ರದಲ್ಲಿ ಅವಲಂಬಿಸಿದಂಥ ಕೃಷಿಕರು ಬಹಳ ಕಷ್ಟದಲ್ಲಿದ್ದಾರೆ, ಅವರನ್ನು ಹೊರಗೆ ತರಬೇಕಾದ್ರೆ ಸಾರ್ವಜನಿಕ ಕ್ಷೇತ್ರ ಅವ್ರಿಗೆ ಸಾಲವನ್ನು ಒದಗಿಸ್ಬೇಕು ಅಂತ 1956-1957ರಲ್ಲೇ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು 20 ಲಕ್ಷ ಕೋಟಿಯನ್ನು ನಿರ್ಮಲಾ ಸೀತಾರಾಮ ಅವರು ಸಾಲದ ರೂಪದಲ್ಲಿ ನಾವು ಕೃಷಿ ಕ್ಷೇತ್ರಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಏನು ಅಭಿವೃದ್ಧಿಯಲ್ಲೂ ಕೂಡ 6.5% ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕಾದಂಥ ದೇಶ ಇಟ್ಕೊಂಡಿರುವಂಥ ಗುರಿ ಜಿ ಡಿ ಪಿ ಅಭಿವೃದ್ಧಿ ದರ ಅದು 6.5%. ಇದು ವಿಶ್ವದಲ್ಲೇ ಯಾವ ದೇಶವೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ. ಅಂತಹ ಸಾಧನೆಯನ್ನು ನಾವು ಮಾಡಬೇಕು ಅಂತ ಗುರಿ ಹಾಕ್ಕೊಂಡಿದ್ದೇವೆ. ಯಾಕೆಂದರೆ ಕಳೆದ ವರ್ಷವೂ ಕೂಡ ನಾವು ಅಂತಹ ಸಾಧನೆಯನ್ನು ಮಾಡಿದ್ದೇವೆ. ಯಾವ ಭಾರಿ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಿದ್ದೋ ಅವೆಲ್ಲ ಹಿಂದೆ ಸರಿದಿದ್ದಾವೆ, ಭಾರತ ಮುಂದೆ ಹೋಗಿದೆ. ಅದಕ್ಕೆ ಪ್ರಮುಖ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೃಷಿ ಕ್ಷೇತ್ರ. ಕ್ಷೇತ್ರವೂ ಒಂದು, ಹೌದು, ಬೇರೆ ಬೇರೆ ಕ್ಷೇತ್ರಗಳು ಕೊಟ್ಟಿದ್ದಾವೆ, ಪ್ರಮುಖವಾದಂಥ ಕೃಷಿ ಕ್ಷೇತ್ರವೂ ಒಂದು. ಹಾಗಾಗಿ ನಾವು ಆ ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕಾದ್ರೆ ಇಷ್ಟು 20 ಲಕ್ಷ ಕೋಟಿ ಏನ ಸಾಲವನ್ನು ಕೃಷಿ ಕ್ಷೇತ್ರಕ್ಕೆ ಒದಗಿಸ್ಬೇಕು ಅಂಥೇಳಿ ನಾವು ಹೇಳಿದ್ದೇವೆ. ಅದನ್ನು ಒಂದು ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿ ಅಂತ ಒಂದು ಕಾರ್ಯಕ್ರಮವನ್ನು ಘೋಷಿಸಿದ್ದ. ಈಗ ಡಿಜಿಟಲ್ ಇಂಡಿಯಾ ಅಂಥೇಳಿ ಬಹಳ ಆಪ್ತವಾದ ಕಾರ್ಯಕ್ರಮ ನಮ್ಮ ಪ್ರಧಾನಿಯವರು, ಡಿಜಿಟಲೈಸ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಭಾರತವನ್ನೇ ಡಿಜಿಟಲೈಸ್ ಮಾಡಬೇಕು ಅಂತೇಳಿ ತಂತ್ರಜ್ಞಾನದ ತುತ್ತ ತುತ್ತಿ ತಗೊಂಡೋಗಬೇಕು ಅಂತಿದೆ. ಆದ್ದರಿಂದ ಕೃಷಿ ಕ್ಷೇತ್ರ ಹಿಂದುಳಿಬಾರ್ದು ಅಂತೇಳಿ ನಾವು ಡಿಜಿಟಲ್ ಮೂಲಸೌಕರ್ಯವನ್ನು ಒದಗಿಸ್ಬೇಕು ಅಂತ ಹೇಳಿದ್ರೆ ಇದ್ರ ಮೂಲಕ ಎಲ್ಲ ರೈತರಿಗೂ ಇದು ಈ ಡಿಜಿಟಲ್ ಮೂಲಸೌಕರ್ಯ ಒದಗಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರೈತರಿಗೆ ಬೇಕಾಗಿರುವಂತಹ ಬೆಳೆ ಯೋಜನೆಗಳಿರಬಹುದು, ಮತ್ತು ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ಕೃಷಿ ಸಾಲ, ಬೆಳೆ ವಿಮೆ, ಬೆಳೆಯ ಅಂದಾಜು, ಮಾರುಕಟ್ಟೆ ಮಾಹಿತಿ, ಈ ಎಲ್ಲ ಮಾಹಿತಿಯನ್ನು ಕೃಷಿಕರಿಗೆ ಒದಗಿಸಿ ಅವರನ್ನು ಮಾಹಿತಿ ದೃಷ್ಟಿಯಿಂದ ಯಾವ ಮಾಹಿತಿಯ ಕೊರತೆಯೂ ಇಲ್ಲ ಅಂಥೇಳಿ ಅವರಿಗೆ ಒಂದು ಸಂಪರ್ಕವನ್ನು, ಮೂಲಸೌಕರ್ಯವನ್ನು ಒದಗಿಸಿ ಅವರನ್ನು ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂತೆ ತೊಡಗಿಸುವಂಥದ್ದು ಬಹಳ ಮುಖ್ಯವಾಗಿ ನಾವು ಇಟ್ಕೊಂಡಿರುವಂಥದ್ದು. ಇದಕ್ಕಾಗಿ ಒಂದು ಕೃಷಿ ವೇಗವರ್ಧಕ ನಿಧಿ ಅಂತ ಸೃಷ್ಟಿ ಮಾಡಿದ್ದೇವೆ. ಅದು ಕೃಷಿಯಲ್ಲಿ ಒಂದು ಎಕ್ಸಿಲರೇಟರ್ ಕೆಲಸ ಮಾಡುತ್ತೆ, ಅದು ಅಭಿವೃದ್ಧಿ ದರವನ್ಗೆ ವೇಗವರ್ಧಕವನ್ನು ಕೊಡುತ್ತೆ. ಒಂದಿದ್ದನ್ನು 2 ಮಾಡೋದು, 2 ಇದ್ದನ್ನು 4 ಮಾಡೋದು, ಇದಕ್ಕೆ ನಾವು ವೇಗವರ್ಧಕ ಅಂತ ಅರ್ಥಶಾಸ್ತ್ರದಲ್ಲಿ ಅಭಿವೃದ್ಧಿಯಲ್ಲಿ ಬಳಸ್ತೇವೆ. ಹಾಗೆ ಕೃಷಿ ವೇಗ ಉತ್ಪಾದನೆಯ ಮೌಲ್ಯವನ್ನು ಅಧಿಕಗೊಳಿಸುವಂಥದ್ದು ಇದು ಬಹಳ ದೊಡ್ಡದಾಗಿ ಆಗಬೇಕಾಗಿರುವಂಥದ್ದು. ಅದರಲ್ಲೂ ಈ ಮೌಲ್ಯವರ್ಧನೆಯನ್ನು ಹೆಚ್ಚಾಗಿ ತೋಟಗಾರಿಕಾ ಬೆಳೆಯಲ್ಲಿ ನಾವು ಸಾಧನೆ ಮಾಡಬೇಕು ಅಂತ ಗುರಿ ಹಾಕಿದ್ದೇವೆ. ಅದಕ್ಕೋಸ್ಕರ ರೋಗಮುಕ್ತ ಗಿಡಗಳಿರಬಹುದು, ಗುಣಮಟ್ಟದ ಇನ್ಪುಟ್ಸ್ ಇರ್ಬೋದು, ಯಾವುದೇ ಒಳ ಬಳಸುವ ಅಂಗಗಳಿದೆ ಅದನ್ನು ಇರ್ಬೋದು, ಅದನ್ನು ಆತ್ಮನಿರ್ಭರ ಕ್ಲೀನ್ ಪ್ಯಾಂಟ್ ಮೂಲಕ ಸುಮಾರು 2,200 ಕೋಟಿ ರೂಗಳನ್ನು ಒದಗಿಸಿ ಇದನ್ನು ಮಾಡಬೇಕು ಅಂಥೇಳಿ ನಾವೊಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದು ಬಹಳ ಮಹತ್ವವಾದದ್ದು. ಇನ್ನೊಂದು ಈ ನಮ್ಮ ಆಯವ್ಯ ಪಟ್ಟಿಯಲ್ಲಿ ಘೋಷಣೆ ಆಗಿರುವಂಥದ್ದು ಸಿರಿಧಾನ್ಯಗಳ ಉತ್ಪಾದನೆ. ಸಿರಿಧಾನ್ಯಗಳು ನಮ್ಮ ಮೂಲ ಆಹಾರದ ಪರಂಪರೆಯಾಗಿತ್ತು. ಹೌದು. ಆದರೆ ಹೊಸ ಕೃಷಿ ತಂತ್ರಜ್ಞಾನ ಬಂದ ಮೇಲೆ ನಾವು ಸಿರಿಧಾನ್ಯಗಳನ್ನು ಮೂಲೆ ತಳ್ಳಿಬಿಟ್ವಿ. ಆದರೆ ಇತ್ತೀಚೆಗೆ ಅನುಭೋಗಿಗಳಲ್ಲಿ, ಆಹಾರವನ್ನು ಬಳಸುವವರಲ್ಲಿ ಪ್ರಜ್ಞೆ ಬರ್ತಾ ಇದೆ. ನಾವು ರಾಸಾಯನಿಕಗಳನ್ನು ಅತಿ ಹೆಚ್ಚಾಗಿ ಈ ಹೊಸ ಕೃಷಿ ವಿಧಾನಗಳ ಮೂಲಕ ಏನು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನು ಬಳಸ್ತಾರೆ ಅದ್ರ ಮೂಲಕ ನಾವು ರಾಸಾಯನಿಕಗಳನ್ನು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ನಾವು ಹಿಂತಿರುಗಬೇಕು. ಸಿರಿಧಾನ್ಯಗಳು ಅಂತ ಏನಿದೆ ಅವಕ್ಕೆ ಯಾವೇ ರಾಸಾಯನಿಕಗಳು ಬೇಕಾಗಿಲ್ಲ. ನಮ್ಮ ತಿಪ್ಪೆ ಗೊಬ್ಬರ, ನಮ್ಮ ಸ್ಥಳೀಯ ಬೀಜಗಳನ್ನೇ ಬಳಸಿ ಬೀಳುವಂಥ ಮಳೆಯನ್ನೇ ಆಶ್ರಯದಲ್ಲೇ ಸಿರಿಧಾನ್ಯಗಳನ್ನು ಬೆಳೆಯುವಂಥದ್ದು. ರಾಗಿ ಇರ್ಬೋದು, ಜೋಳ ಇರ್ಬೋದು, ನವಣೆ ಇರ್ಬೋದು, ಸಾಮೆ ಇರ್ಬೋದು, ಕೂರ್ಲ ಇರ್ಬೋದು, ಸಜ್ಜೆ ಇರ್ಬೋದು, ಹಾರ್ಕ ಇರ್ಬೋದು, ಬರಗು ಇರ್ಬೋದು, ಊದಲು, ಇವನ್ನು ನಾವು ಸಿರಿಧಾನ್ಯಗಳು ಅಂತ ಕರೆಸ್ತೇವೆ. ಇವು ದೇಶದಾದ್ಯಂತ ಬೆಳೆಯಲ್ಪಡ್ತವೆ. ಇವು ವಿಶೇಷವಾಗಿ ಈ ಪ್ರದೇಶ ಆ ಪ್ರದೇಶ ಅಂತೇನಿಲ್ಲ, ಒಣ ಪ್ರದೇಶ ಈ ದೇಶದಲ್ಲಿ ಏನಿದೆ ಎಲ್ಲ ಒಣ ಪ್ರದೇಶದಲ್ಲಿ ಬೆಳೆಯಲ್ಪಡುವಂಥ ಸಿರಿಧಾನ್ಯ. ಈ ಸಿರಿಧಾನ್ಯಕ್ಕೆ ಬಹಳ ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ ಬಜೆಟ್ನಲ್ಲಿ. ಅದನ್ನು ಶ್ರೀ ಅನ್ನ ಅಂತ ಕರೆದಿದ್ದಾರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು. ಮತ್ತೆ ಇದಕ್ಕೆ ಒಂದು ಮಾರುಕಟ್ಟೆಯ ವಿಸ್ತರಣೆಯನ್ನು ಕೂಡ ಒಂದು ಕಾರ್ಯಕ್ರಮವನ್ನು ಒದಗಿಸಿದ್ದಾರೆ. ಈ ಒಂದು ಸಿರಿಧಾನ್ಯಗಳ ಮೂಲಕ ಜನರ ಆರೋಗ್ಯವನ್ನು ಕಾಪಾಡಬಹುದು. ಮತ್ತೆ ಭಾರತದಲ್ಲಿ ಸಿರಿಧಾನ್ಯಗಳನ್ನು ರಫ್ತು ಮಾಡುವಂಥ ದೇಶ ನಾವೇ. ಇಡೀ ಸಿರಿಧಾನ್ಯಕ್ಕೆ ಕೇಂದ್ರ ಭಾರತ. ಹೌದು, ಭಾರತ ಉತ್ಪಾದನೆಗೆ ಭಾರತ ಕೇಂದ್ರ. ಆ ಮೂಲಕ ನಾವು ಭಾರತದ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ಬೋದು. ಅದ್ರ ಮೂಲಕ ರಫ್ತು ಮಾಡ್ಬೋದು. ಯಾಕೆಂದರೆ ವಿಶ್ವದ ಆಹಾರದ ಅನುಭೋಗಿಗಳು ಕೂಡ ಆ ಧಾನ್ಯಗಳನ್ನು ಇಷ್ಟಪಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ರಫ್ತು ಸಾಧ್ಯತೆಯೂ ಕೂಡ ಬಹಳ ಇದೆ. ಆದ್ದರಿಂದ ಇದು ಬಹಳ ಒಂದು ದೊಡ್ಡ ಕಾರ್ಯಕ್ರಮ ನಾವು ಸಿರಿಧಾನ್ಯಗಳ ದೃಷ್ಟಿಯಲ್ಲಿ ನೋಡ್ತಾ ಇರುವಂಥದ್ದು. ಈ ಬಜೆಟ್ನಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ಮಾಡ್ತಾ ಇರುವಂಥದ್ದು ಒಂದು ದೊಡ್ಡ ಕಾರ್ಯಕ್ರಮ. ಇನ್ನೊಂದು ಬಹಳ ಮಹತ್ವವಾದಂಥ ಘೋಷಣೆ ಈ ಬಜೆಟ್ನಲ್ಲಿ ಬಂದಿರುವಂಥದ್ದು, ಮುಂದಿನ 3 ವರ್ಷಗಳಲ್ಲಿ 1 ಕೋಟಿ ರೈತರನ್ನು ನೈಸರ್ಗಿಕ ಕೃಷಿಗೆ ಒಳಪಡಿಸುವಂಥದ್ದು. ನೈಸರ್ಗಿಕ ಕೃಷಿ ಈಗೇನು, ನಾವು ಗ್ರೀನ್ ರೆವಲ್ಯೂಷನ್ ಹೆಸರಲ್ಲಿ ರಾಸಾಯನಿಕ ಕೃಷಿಯನ್ನು ಪ್ರಾರಂಭ ಮಾಡಿದ್ವಿ. ರಾಸಾಯನಿಕ ಕೃಷಿಯಿಂದ ಪಂಜಾಬ್ನಂಥ ರಾಜ್ಯದಲ್ಲಿ ಬಹಳ ದೊಡ್ಡ ಆಘಾತ ಆಯಿತು. ಯಾಕೆಂದರೆ ಸೆಲಿನಿಟಿ, ಲವಣಾಂಶ ಭೂಮಿಯಲ್ಲಿ ಜಾಸ್ತಿ ಆಯಿತು. ಪ್ರಾರಂಭದಲ್ಲಿ ಕಂಡ ಉತ್ಪಾದನೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಕೃಷಿಕರು ಕೂಡ ಕೃಷಿಯಿಂದ ವಿಮುಖರಾಗುವಂಥ ಸ್ಥಿತಿ ಬಂತು. ಆಮೇಲೆ ಗ್ಯಾಟ್ನ ಹಿನ್ನೆಲೆಯಲ್ಲಿ ರೈತರ ಆತ್ಮಹತ್ಯೆಗಳು ಶುರುವಾದವು. ಈ ಕಾರಣಕ್ಕೆ ನಾವು ಕರ್ನಾಟಕದ ರಾಜ್ಯದಲ್ಲಿ ಒಂದು ಪ್ರಯೋಗವನ್ನು ಮಾಡಿದ್ವಿ. ರೈತ ಸಂಘದಲ್ಲಿ ನೈಸರ್ಗಿಕ ಕೃಷಿಯ ಪ್ರಯೋಗವನ್ನು 2003 ನಾವು ಮಾಡಿದ್ವಿ. ಅದನ್ನು ಈಗ ಭಾರತ ಸರ್ಕಾರ ತನ್ನ ಆಯುವ್ಯಯ ಪಟ್ಟಿಯಲ್ಲಿ ಇನ್ನು 3 ವರ್ಷದಲ್ಲಿ ನಾವು 10,000 ಜೈವಿಕ ಒಳಬಳಕೆಯ ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ನೈಸರ್ಗಿಕ ಕೃಷಿಯನ್ನು ಒಂದು ದೊಡ್ಡ ಕೃಷಿ ಪದ್ಧತಿಯಾಗಿ ಮಾಡಬೇಕು. ಅದರ ಮೂಲಕ ನಮ್ಮ ಆಹಾರವನ್ನು ಪೂರ್ಣ ರಾಸಾಯನಿಕ ಮುಕ್ತವನ್ನಾಗಿ ಮಾಡಿ ಜನರ ಆರೋಗ್ಯವನ್ನು ಕಾಪಾಡು. ಇದು ಬರೇ ಜನರ ಅನುಭವವನ್ನ ಉತ್ತಮಪಡಿಸೋದು ಅಷ್ಟೇ ಅಲ್ಲ, ಆರೋಗ್ಯದ ಮೇಲೆಯೂ ಬಹಳ ದೊಡ್ಡ ಪರಿಣಾಮ ಬೀರ್ತದೆ. ಖಂಡಿತ, ಆರೋಗ್ಯ ಕ್ಷೇತ್ರಕ್ಕೆ ಸರ್ಕಾರ ಕೊಡ್ತಕ್ಕಂತ ಅನುದಾನದಲ್ಲಿ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಕೆಮಿಕಲ್ ಅಗ್ರಿಕಲ್ಚರ್ ಕಾಯಿಲೆಗಳನ್ನ ವೈವಿಧ್ಯ ಮಾಡಿಬಿಟ್ಟಿದೆ. ಇದು ಅಂತಹ ಕಾಯಿಲೆಗಳಿಗೆಲ್ಲ ಮುಲಾಮ್ ಕೊಟ್ಟು ವೈದ್ಯಕೀಯ ಒತ್ತಡವನ್ನು ಕಡಿಮೆ ಮಾಡುವಂತ ಸಾಧ್ಯತೆ ಇದೆ. ಇದು ಕೂಡ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಅಂತ ನಾವು ಈ ಆಯೋಗ ಪಟ್ಟಿಯಲ್ಲಿ ನಾವು ಗುರುತಿಸಲೇಬೇಕಾಗಿರೋ ಅನಿವಾರ್ಯವಾಗಿ. ಇನ್ನೊಂದು ಹತ್ತಿ ಬೆಳೆ. ಈ ದೇಶ ಒಂದು ಕಾಲದಲ್ಲಿ ನಮ್ಮ ದಾವಣಗೆರೆನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತವರು, ಹತ್ತಿ ಕಾರ್ಖಾನೆಗಳ ಕೇಂದ್ರ. ಮತ್ತೆ ಇವತ್ತಿಗೂ ಕೂಡ ಕರ್ನಾಟಕದ ಬಹುಭಾಗ ಹತ್ತಿಯನ್ನ ಬಹಳ ಮುಖ್ಯ ಬೆಳೆಯಾಗಿ ಬೆಳೀತಾರೆ. ಹಾಗೆ ಮೈಸೂರಿನಲ್ಲಿ ಮುಣಸೂರು ಇರ್ಬೋದು, ಎಚ್ ಡಿ ಕೋಟೆ ಇರ್ಬೋದು, ಈ ಭಾಗದಲ್ಲಿ ಮೈಸೂರು ಭಾಗ ಇರ್ಬೋದು, ಮೈಸೂರಿನ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಯೋದು ಇರ್ಬೋದು. ಹಾಗೆ ಹತ್ತಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಬೆಳೆಯಾಗಿ ಇದೆ. ಆದರೆ ಇದರಲ್ಲಿ ಅಂಥ ಒತ್ತು ಸಿಕ್ಕಿರಲಿಲ್ಲ ನಮಗೆ. ಈ ಒಂದು ಲಾಂಗ್ ಸ್ಟೇಪಲ್ ಫೈಬರ್ ಅಂತೀವಿ, ಅದು ಉದ್ದ ನೂಲು, ಉದ್ದ ನೂಲು ಬರುವಂಥ ಒಂದು ಹತ್ತಿ ಬೆಳೆ ತಳಿಯನ್ನು ಕಂಡುಹಿಡಿಯೋದು, ಅದ್ರ ಮೂಲಕ ಹತ್ತಿಯ ಉತ್ಪಾದನೆಯನ್ನು ಉತ್ತಮಪಡಿಸೋದು, ಅದ್ರ ಮೂಲಕ ಹತ್ತಿ ಉತ್ಪಾದನೆಯನ್ನು ಜಾಸ್ತಿ ಮಾಡೋದು, ಅದ್ರ ಮೂಲಕ ಹತ್ತಿಯ ಕಾರ್ಖಾನೆಗಳಿಗೆ ಒಳ್ಳೆಯ ಹತ್ತಿಯನ್ನು ಒದಗಿಸೋದು, ನಮ್ಮ ರೈತರ ಬದುಕನ್ನು ರಕ್ಷಣೆ ಮಾಡೋದು, ಅದ್ರ ಮೂಲಕ ಉತ್ತಮ ಬಟ್ಟೆಯನ್ನು ಉತ್ಪಾದನೆ ಮಾಡೋದು, ಹಾಗೆ ಅಂತಾರಾಷ್ಟ್ರೀಯವಾಗಿ ನಾವು ರಫ್ತು ಮೂಲಕ, ಯಾಕೆಂದರೆ ನಾವು ಬಟ್ಟೆಯನ್ನು ರಫ್ತು ಮಾಡುವಲ್ಲಿ ನಾವು ಬಹಳ ಮೇಲ್ಮಟ್ಟದಲ್ಲಿದ್ದೇವೆ ಈಗ. ಅಲ್ಲ ಹೌದು, ಹಿಂದೆ ನಮ್ಮ ಬ್ರಿಟಿಷರು ಹುಡ್ಕೊಂಡು ಬಂದಿದೆ ನಮ್ಮ ಮಸ್ಲಿನ್ ಬಟ್ಟೆಗಾಗಿ. ಅಂಥ ತಾಂತ್ರಿಕತೆ ನಾವು ಅವತ್ತೇ ಸಾಧನೆ ಮಾಡಿದವರು ನಾವು. ಆದ್ದರಿಂದ ಇವತ್ತು ಕೂಡ ನಮ್ಮ ಸಿದ್ಧ ಉಡುಪಿನಲ್ಲಿ ಬಹಳ ದೊಡ್ಡ ಸ್ಥಾನ ಇದೆ ನಮಗೆ ರಫ್ತಿನಲ್ಲಿ. ಆದ್ದರಿಂದ ಈ ಹತ್ತಿಯ ಬೆಳೆಯನ್ನು ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಇದ್ದೇವೆ. ಇದನ್ನು ಸರ್ಕಾರಿ ಮತ್ತು ಖಾಸಗಿ ಎರಡರ ಸಹಭಾಗಿತ್ವದಲ್ಲಿ ಸಾಧನೆ ಮಾಡಬೇಕು ಅಂಥೇಳಿ ರೈತರಿಗೆ ಮಾರುಕಟ್ಟೆಯ ಸಂಪರ್ಕವನ್ನು ಮಾಡಿಕೊಡುವಂಥದ್ದು, ಮತ್ತು ಈ ಮೂಲಕ ನಾವು ಸಮನ್ವಯತೆಯನ್ನು ಸಾಧಿಸಿ ರೈತರ ಸ್ಥಿತಿಯನ್ನು ಉತ್ತಮಪಡಿಸುವಂಥದ್ದು ಇನ್ನೊಂದು ಮಹತ್ವವಾದಂಥ ಕಾರ್ಯಕ್ರಮ. ಇನ್ನೊಂದು ಬಹಳ ದೊಡ್ಡ ಕಾರ್ಯಕ್ರಮ ಸಹಕಾರಿ ಕ್ಷೇತ್ರ. ಈ ಒಂದು ಬಜೆಟ್ನಲ್ಲಿ ಒತ್ತು ಕೊಟ್ಟಿರುವಂಥದ್ದು ಸಹಕಾರಿ ಕ್ಷೇತ್ರ. ಇವತ್ತು ನಾವು ಸ್ವಾತಂತ್ರ್ಯ ಪೂರ್ವದಿಂದನೂ ಸಹಕಾರವನ್ನ ಮೂಲಕನೇ ನಾವು ಈ ದೇಶನ ಕಟ್ಟಬೇಕು ಅಂತ ಅನ್ಕೊಂಡು ನಮ್ಮ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲೇ ಸ್ವಾತಂತ್ರ್ಯ ಬಂದ ಮೇಲೆ ಸಹಕಾರಿ ಕ್ಷೇತ್ರವನ್ನು ಬಲಪಡಿಸಬೇಕು. ಸಹಕಾರಿ ಕ್ಷೇತ್ರ ಅಂದ್ರೆ ಅದು ಮೊದಲು ರೈತರಿಂದನೇ ಪ್ರಾರಂಭ ಆದಂತಹ ಕ್ಷೇತ್ರ, ರೈತರ ಒಳಿತಿಗೆ ರೈತರಿಗಾಗಿ ರೈತರಿಂದ ಬಹಳ ದೊಡ್ಡ ಕ್ಷೇತ್ರವಾಗಿ ಬರಬೇಕು ಅಂತ ನಿರೀಕ್ಷೆ ಮಾಡಿದವರು, ಹಾಗೆ ಬೆಳೆದಿದೆ ಈಗ ಸಾಕಷ್ಟು. ಆದ್ರೆ ಈಗ ಈ ಜಾಗತೀಕರಣದ ಹಿನ್ನೆಲೆಯಲ್ಲೂ ಭಾರತ ಸರ್ಕಾರ ಸಹಕಾರ ಕ್ಷೇತ್ರವನ್ನು ಗುರುತು ಮಾಡಿದೆ ಬಹಳ ದೊಡ್ಡ ಕಾರ್ಯಕ್ರಮವಾಗಿ. ಇದು ಕೂಡ ಒಂದು ದೊಡ್ಡ ಕೊಡುಗೆ ನಮ್ಮ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರದ್ದು ತಮ್ಮ ಆಯುವ್ಯಯ ಪಟ್ಟಿಯಲ್ಲಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾರು ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ ಮಾಡ್ತಾರೆ ಅಂಥವ್ರಿಗೆ ತೆರಿಗೆಯಲ್ಲಿ ಶೇಕಡ 15% ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತೆ TDS ಆದಾಯದ ಮೂಲದಲ್ಲಿ ಕಡಿತ ಮಾಡುವಂಥದ್ದನ್ನು 3 ಕೋಟಿವರೆಗೆ ನಗದು ಸೌಲಭ್ಯವನ್ನು ಒದಗಿಸಿದ್ದಾರೆ. ಇದು 2023-24 ಒಟ್ಟು 1,150.38 crore ಅನುದಾನವನ್ನು ಈ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ. ಇದು ಕೂಡ ಬಹಳ ದೊಡ್ಡ ಒಂದು ದಾಪುಗಾಲಿಡಲಿಕ್ಕೆ ಕೃಷಿ ಕ್ಷೇತ್ರ ಸಹಾಯ ಆಗುವಂಥದ್ದು. ಮತ್ತು ಕೃಷಿ ಸಹಕಾರ ಸಂಘಗಳು ಪ್ರಾಥಮಿಕ ಹಂತದ ಸಹಕಾರ ಸಂಘಗಳನ್ನು ವಿಸ್ತಾರ ಮಾಡಲಿಕ್ಕೂ ಕೂಡ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. PACS, PCARDBSನಲ್ಲಿ ಇಡುವ ನಗದು ಠೇವಣಿ ಮತ್ತು ಅದರ ಮೇಲೆ ಸಾಲದ ಮಿತಿ ಏನಿತ್ತು ಅದನ್ನು ತೆಗೆದು ಈಗ ಗರಿಷ್ಠ 2,00,000 ಹೆಚ್ಚು ಮಾಡಿದ್ದಾರೆ. ಅಷ್ಟರವರೆಗೆ ನಗದನ್ನು ಇಡಬಹುದು, ಸಾಲವನ್ನು ಪಡಿಬಹುದು ಅಂತ ಹೇಳಿದ್ದಾರೆ. ಮತ್ತು ಎಲ್ಲಿ ಸಹಕಾರ ಸಂಘಗಳು ಇಲ್ವಾ ಅಂತಹ ಪಂಚಾಯತಿಗಳಲ್ಲಿ, ಅಂತಹ ಗ್ರಾಮಗಳಲ್ಲಿ, ಅಂತಹ ದೊಡ್ಡ ಪ್ರಮಾಣದ ಊರುಗಳಲ್ಲಿ ಸಹಕಾರಿ ಸಂಘಗಳನ್ನು ಪ್ರಾರಂಭ ಮಾಡಬೇಕು. ಅದು ಪ್ರಾಥಮಿಕ ಸಂಘ ಇರ್ಬೋದು ಅಥವಾ ವಿವಿಧೋದ್ದೇಶ ಸಹಕಾರ ಸಂಘ ಇರ್ಬೋದು, ಇವುಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಕೂಡ ಇದು 5 ವರ್ಷಗಳ ಅವಧಿಯಲ್ಲಿ ಸ್ಥಾಪನೆ ಆಗಬೇಕು, ಸಹಕಾರಿ ಕ್ಷೇತ್ರ ವಿಸ್ತರಣೆ ಆಗಬೇಕು ಅನ್ನುವಂಥದ್ದನ್ನು ಈ ಆಯವ್ಯಯ ಪಟ್ಟಿ ಹೇಳ್ತದೆ. ಮತ್ತು ಇನ್ನೊಂದು ಬಹಳ ಮಹತ್ವವಾದಂಥ ಘೋಷಣೆ ಕಾರ್ಯಕ್ರಮ ಜೌಗು ಪ್ರದೇಶ ರಕ್ಷಣೆ. ನೋಡಿ, ನಾವು ನೈಸರ್ಗಿಕವಾಗಿ ಕೆಲವು ಪ್ರದೇಶ ಜೌಗಿರ್ತವೆ, ನೈಸರ್ಗಿಕವಾಗಿ ಸಾವಿರಾರು ವರ್ಷದಿಂದ ಏನು ಬೆಳೆ ಮಾಡೋದೂ ಇಲ್ಲ, ಅಲ್ಲಿ ನೀರಿನ ಸೆಲೆ ಜಾಸ್ತಿ ಇರುತ್ತೆ, ನಮ್ಮ ಜೈವಿಕ ವೈವಿಧ್ಯತೆ ಜಾಸ್ತಿ ಇರ್ತದೆ, ಅಂತರ್ಜಲ ಮಟ್ಟ ಜಾಸ್ತಿ ಇರ್ತದೆ ಆ ಪ್ರದೇಶದ್ದು. ಎಲ್ಲಿ ನೈಸರ್ಗಿಕ ಜೌಗು ಪ್ರದೇಶ ಇರ್ತದೆ ಅಲ್ಲಿ ನಾವು ಅಭಿವೃದ್ಧಿ ಹೆಸರಿನಲ್ಲಿ ಈ ನೈಸರ್ಗಿಕ ಜೌಗು ಪ್ರದೇಶಗಳನ್ನೆಲ್ಲ ನಾಶ ಮಾಡ್ಬಿಟ್ಟು. ನೋಡಿ, 1 ಎಕರೆ ನೀರಾವರಿ ಮಾಡಬೇಕಾದ್ರೆ 10,00,000 rupees ನಾವು ಖರ್ಚು ಮಾಡ್ತೇವೆ. ಅದೇ ನೈಸರ್ಗಿಕ ಕೃಷಿ ನಿಸರ್ಗ ಸೃಷ್ಟಿ ಮಾಡಿರೋಂಥದ್ದು, ಅದನ್ನು ನಾಶ ಮಾಡ್ತೇವೆ. ಅದನ್ನು ನಾವು 100 crore ಖರ್ಚು ಮಾಡಿದ್ರು 1 ಎಕರೆಯನ್ನು ನೈಸರ್ಗಿಕ ಜೋಗು ಪ್ರದೇಶ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವೇನು ಕೆನಡಾದಲ್ಲಿ ಬಯೋಡೈವರ್ಸಿಟಿ ಕನ್ವೆನ್ಷನ್ಗೆ ಭಾರತವು ಸಹಿ ಹಾಕಿದೆ, ಆ ಒಂದು ಸಹಿಗೆ ಪೂರಕವಾಗಿ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇವೆ, ನೈಸರ್ಗಿಕ ಜೌಗು ಪ್ರದೇಶವನ್ನು ಸಂರಕ್ಷಿಸಬೇಕು, ಕೆರೆಕಟ್ಟೆಗಳನ್ನು ಸಂರಕ್ಷಿಸಬೇಕು, ಅಂತರ್ಜಲವನ್ನು ಹೆಚ್ಚು ಮಾಡಬೇಕು. ಅಂತರ್ಜಲ ಹೆಚ್ಚಾದರೆ ನಾವು ಅದನ್ನು ಬಾವಿಗೆ ತೋಡು ಬಾವಿಗಳ ಮೂಲಕ ಮತ್ತು ಬೋರ್ವೆಲ್ಗಳ ಮೂಲಕ ಕೃಷಿಗೆ ನೀರಾವರಿ ಒದಗಿಸುವಂಥ ಸಾಧ್ಯತೆ ಇರ್ತದೆ. ಇವೆಲ್ಲ ನೈಸರ್ಗಿಕವಾಗಿ ಆಗುವಂಥ ಪ್ರಕ್ರಿಯೆ, ಈ ಪ್ರಕ್ರಿಯೆಯನ್ನು ಕೂಡ ಈ ಒಂದು ಆಯವ್ಯಯ ಪಟ್ಟಿ ಗುರುತಿಸಿದೆ. ಇದು ಎಲ್ಲ ಪ್ರೋಗ್ರಾಮ್ಗಿಂತ ಮಹತ್ತರವಾದದ್ದು ಅಂತ ನನಗೆ ಅನಿಸುತ್ತೆ. ಖಂಡಿತ, ಅಲ್ಲಿ ಜೀವ ವೈವಿಧ್ಯತೆಯನ್ನು ಕೂಡ ಕಾಪಾಡ್ಕೋಬೇಕು. ಅದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮತ್ತೆ ನಮ್ಮ ವೈಲ್ಡ್ ಲೈಫ್, ಹೌದು, ಅದರ ಸಂಕುಲ ಇರ್ಬೋದು, ಕಾಡು ಇರ್ಬೋದು. ಯಾಕೆಂದ್ರೆ ಜೌಗು ಇರುವಲ್ಲಿ ಕಾಡು ಇರ್ತದೆ, ಮರ ಗಿಡ ಪಕ್ಷಿಗಳು ಎಲ್ಲ ಅದು ನೈಸರ್ಗಿಕವಾಗಿ ಜೀವಂತವಾಗಿರ್ತದೆ, ಜೀವಂತವಾಗಿರ್ತದೆ, ಹಾಗೆ ಮನುಕುಲವನ್ನು ಸಂರಕ್ಷಿಸುತ್ತೆ. ಖಂಡಿತ, ತಲೆ ತಲಾಂತರ ಸಾವಿರಾರು ವರ್ಷ ನಾವು ಉಳ್ಕೊಂಡು ಬಂದದ್ದೇ ನಮ್ಮ ಸಂಸ್ಕೃತಿ, ಮನುಷ್ಯ ಕುಲ ಆ ತರದ ನೈಸರ್ಗಿಕ ಸಂಪನ್ಮೂಲಗಳಿಂದ. ಖಂಡಿತವಾಗಿ ಅಂಥದ್ದನ್ನ ಉಳಿಸುವಂಥದ್ದನ್ನ ಈ ಒಂದು ಆಯವ್ಯಯ ಪಟ್ಟಿ ಘೋಷಣೆ ಮಾಡಿದೆ. ಇದು ಎಲ್ಲಾ ಕಾರ್ಯಕ್ರಮಗಳಿಗಿಂತ ಮಹತ್ತರವಾದದ್ದು ಅಂತ ನಾನು ಅನ್ಕೋತೇನೆ. ಒಬ್ರು ಆರ್ಥಿಕ ತಜ್ಞರು ಮತ್ತೆ ಕೃಷಿ ತಜ್ಞರಾಗಿ, ಹೌದು, ನನಗೆ ಇದು ಬಹಳ ಮಹತ್ವವಾದಂತಹ ಕಾರ್ಯಕ್ರಮ ಅಂತ ಹೇಳಿ ಅಂತೀವಿ. ಹೀಗೆ ಬಹಳ ಒಳ್ಳೆಯ ಬಜೆಟ್ ಅನ್ನ ಈ ಸಾಲಿನಲ್ಲಿ ಘೋಷಣೆ ಮಾಡಿದ್ದಾರೆ. ಕೃಷಿ ಕಾರ್ಯಕ್ರಮಗಳನ್ನು ಇನ್ನೂ ಘೋಷಿಸಬೇಕಾಗಿತ್ತು, ಅದು ಬಜೆಟ್ ಪ್ರಪೋಸಲ್ಸ್ ಅಲ್ಲಿ ಇರಬಹುದು ಏನೋ. ಆದರೆ ನಮಗೆ ಸಿಕ್ಕಂಥ ಮಾಹಿತಿ ಮೇಲೆ ಒಂದು ನೋಡಿದರೆ ಒಂದು ಕೃಷಿಯ ವೇಗವರ್ಧಕಕ್ಕೆ ಒಂದು ಒಳ್ಳೆಯ ಸಹಕಾರಿ ಒತ್ತನ್ನು ಕೊಟ್ಟಿದ್ದಾರೆ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಅಂತ ನನಗನ್ಸುತ್ತೆ. ಮತ್ತು ಇಂತಹ ಒಂದು ಉತ್ತಮವಾದ ಆಯವ್ಯಯವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನಮ್ಮ ರೈತರಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬೇಕು, ನಿಖರವಾದಂಥ ವ್ಯಕ್ತಿಗಳಲ್ಲಿ ಹೋಗಿ ವಿಚಾರವನ್ನು ತಿಳ್ಕೊಳ್ಬೇಕು, ಆ ನಂತರ ಅದರಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಅವ್ರ ಪಾಲನ್ನು ಹೌದು ಸದ್ ವಿನಿಯೋಗಿಸ್ಬೇಕು, ಅವರ ಶಕ್ತಿ ಸಾಮರ್ಥ್ಯ ಹೌದು ಎಲ್ಲವನ್ನು ಸಾಲ ಹೆಚ್ಚಾಗಿ ಕೊಡ್ತಾ ಇದ್ದಾರೆ, ಆದ್ರೆ ಅದನ್ನ ಸುಸ್ತಿದಾರರಾಗದೆ ತೀರಿಸಬೇಕು, ಪುನಃ ಪಡ್ಕೊಳ್ಬೇಕು, ಹಾಗೆ ಅವರ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಳ್ಳೆಯದು ಪ್ರೊಫೆಸರ್ ಕೆ ಸಿ ಬಸವರಾಜ್ ಅವರೇ, ಇದುವರೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ನಿಮಗೂ ಧನ್ಯವಾದ, ರೈತ ಬಂಧುಗಳಿಗೂ ಕೂಡ ನನ್ನ ವಿನಯಪೂರ್ವಕ ವಂದನೆ. ಕೇಂದ್ರ ಮುಂಗಡ ಪತ್ರ ಹಾಗೂ ಕೃಷಿ ಕ್ಷೇತ್ರ ಈ ಕುರಿತು ಮಾತನಾಡಿದವರು ನಿವೃತ್ತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆಸಿ ಬಸವರಾಜು. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ, ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ನವನಕ ಕೋಳಿ ಕೂಗಿ ತಕ್ಕಾನಂದನವನಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳ್ಳಿಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳ್ಳಿಕ ಕೋಳಿ ಕೂಗಿ ತಕ್ಕಾನಂದನವನಕ ಕೋಳಿ ಕೂಗಿ ತಕ್ಕಾನಂದನವನಕ ಮಂದ ಗಮನೆ ಯಾರೆತ್ತು ಹೊರಟಾರು ಬೀಸಾಕ ಓಂ ನಮ ಶಿವ ಎಂದು ಹಾಡು ಹೇಳಾಕ ಮಂದ ಗಮನೆ ಯಾರೆದ್ದು ಹೊರಟಾರು ಬೀಸಾಕ ಓಂ ನಮ ಶಿವ ಎಂದು ಹಾಡು ಹೇಳಾಕ ಮರಿಬಾರದಂತ ಶಬ್ದ ಮೂರು ಲೋಕಾಕ ಕೋಳಿ ಕೂಗಿ ತಕ್ಕ ನಂದನವನ್ನಕ ಕಾಲಂದನವನಕ ಸಮ ಸಮ ಎರಡು ಪರಡಿ ಕಲ್ಲು ಸಮತೂಕ ನಡು ಮಧ್ಯದಲ್ಲಿ ಹಾಯ್ವನ್ ಜಗಿಸಾರೇಳದ ಸಮ ಸಮ ಎರಡು ಪರಡಿ ಕಲ್ಲು ಸಮತೂಕ ನಡು ಮಧ್ಯದಲ್ಲಿ ಹಾಯ್ವನ್ ಜಗಿಸಾರೇಳದ ಕಂಠಸ್ಥಾನ ಕಲಿಂಗ ಮುತ್ತು ಓಲಗಳ ಬಾಲಕ ಕೋಳಿ ಕೂಗಿ ತಕ್ಕಾನಂದನವನ್ನಕ ಕೋಳಿ ಕೂಗಿ ತಕ್ಕಾನಂದನವನ್ನಕ ಕರ್ಮ ಕಾವಲುಗಾರ ಬೂಟೊಂದು ಆದಕ ಅಸ್ತಮದ ಪುಟ್ಟಿಯ ಕೇರಿ ಹಾಕನು ಬೀಸಾಕ ಕಾಲ ಕರ್ಮ ಕಾವಲುಗಾರ ಗೂಟೊಂದು ಆದಾಕ ಅಷ್ಟಮದ ಪುಟ್ಟಿಯ ಕೇರಿ ಹಾಕನು ಬೀಸಾಕ ಸಾಕು ಬೇಕು ತೂಕ ಮಾಡಿ ಹಾಕು ಎರಡು ಮೂಕ ಕೋಳಿ ಕೂಗಿ ತಕ್ಕ ನಂದನವನ್ನ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ ಕೋಳಿ ಕೂಗಿ ತಕ್ಕ ನಂದನವನ್ನ ಕೋಳಿ ಕೂಗಿ ತಕ್ಕ ನಂದನವನ್ನ ಕಾ